ಆಸ್ತಿಯ ಹರಾಜಿನ ಅಥವಾ ನಾಟಕದ ಅಥವಾ ಸಂತೆ ಜಾತ್ರೆಗಳ ಪ್ರಕಟಣೆಗಳೇ? ಸಿನಿಮಾ ಚೀಟಿಗಳನ್ನು ಜಟಕ ಗಾಡಿಗಳಲ್ಲಿ ಕೂತು ಹಂಚುತ್ತಿದ್ದಾರೆಯೇ? ಡಂಗೂರ ಸಾರುತ್ತಿದ್ದಾರೆಯೇ? ಬೇರೆಯೇ ಸೊಲ್ಲೆತ್ತಿ ಬಾರಿಕೆ? ಸತ್ತ ವ್ಯಕ್ತಿಯನ್ನು ಸನ್ಮಾನಪೂರ್ವಕವಾಗಿ ಸ್ಮಶಾನ ಕೊಯ್ಯುತ್ತಿರುವ ಮೆರವಣಿಗೆಯೇ? ಅದು ಬೇರೆಯೇ ರೀತಿಯ ಬಡಿತ. ಸತ್ತವರ ಹಿಂದೆ ಗೋಳಾಡುತ್ತಾ ನಡೆದವರ ಎದೆ ಮಿಡಿತ ಆಕ್ರಂದನವಾಗಿ ತೊಳಲಿ ಕೂಗಿದಂತೆ. ಈಗ ಈ ಸಂದರ್ಭಗಳ ವಿವಿಧ ಬಡಿತಗಳನ್ನು ಕೇಳಿ ತಿಳಿಯಬಲ್ಲವರಿರಲಿ, ಹಾಗೆ ತರಹ ತರಹವಾಗಿ ಬಡಿಯಬಲ್ಲವರಾದರೂ ಹೆಚ್ಚು ಮಂದಿ ಇದ್ದಾರೆಯೋ ಇಲ್ಲವೋ, ಇದ್ದರೂ ಅಂದಿನಷ್ಟು ತಿಳಿದವರಿಲ್ಲವೇನೋ ಅನ್ನಿಸದೇ ಇರದು. ತಮಟೆ ವಾದ್ಯವಿಲ್ಲದ ಕುಣಿತವಿಲ್ಲ. ವಿಧ ವಿಧವಾದ ಜಾನಪದ ಕುಣಿತಗಳಲ್ಲಿ ಅದು ಸೇರಿಕೊಂಡೇ ಬರುತ್ತದೆ. ಪಟದ ಕುಣಿತದಲ್ಲಿ ಬಳಕೆಯಲ್ಲಿರುವ ಕೆಲವು ನುಡಿತಗಳನ್ನು ಕೇಳಿ. ಹೇಗೆ ಇರಲಿ, ಈ ಪುರಾತನ ತಾಳವಾದ್ಯ ಜನರ ಮಧ್ಯದಿಂದ ಮರೆಯಾಗಿಲ್ಲವೆನ್ನುವುದು ಸಂತೋಷದ ವಿಷಯ. ತಮಟೆ ಬಹು ಪ್ರಚಲಿತವಾದ ಜಾನಪದ ಚರ್ಮವಾದ್ಯ ತಾಳವಾದ್ಯ. ವೃತ್ತಾಕಾರವಾಗಿ ಬಗ್ಗಿಸಿದ ಮರದ ಪಟ್ಟಿ, ಈ ಪಟ್ಟಿಯ ಅಗಲ ಅಂಗೈನಷ್ಟು. ಈ ವೃತ್ತದ ಒಂದು ಭಾಗದ ಮೇಲ್ಮೈಗೆ ಹರಡಿ ಹೊದಿಸಿ ಬಿಗಿದು ಕಟ್ಟಿದ ಹದ ಮಾಡಿದ ಚರ್ಮ. ಚರ್ಮವನ್ನು ಮರದ ಏಣಿನಲ್ಲಿರುವ ತೂತುಗಳಿಗೆ ಚರ್ಮದ ಹಗ್ಗಗಳಿಂದಲೇ ಕಟ್ಟಿರುವುದೂ ಉಂಟು. ಯಾವುದೋ ಮೂಲೆಯಲ್ಲಿಟ್ಟು ದಿನ ದಿನದ ಜಂಜಾಟದ ಜೀವನದಲ್ಲಿ ಮರೆತ ತಮಟೆಯನ್ನು ಒಂದು ದಿನ ನುಡಿಸುವುದಕ್ಕೆಂದು ಕೈಗೆತ್ತಿಕೊಂಡಾಗ ಚರ್ಮ ಸಡಿಲಬಿದ್ದು ಡೊಳ್ ಡೊಳ್ ನಾದ ಹೊರಡಬಹುದು. ವಾದಕ ಮೈದಾನದಲ್ಲಿ ಕಡ್ಡಿ ಪೊರಳೆಗಳನ್ನು ಒಗ್ಗೂಡಿಸಿ ಬೆಂಕಿ ಹಚ್ಚಿ ಚರ್ಮವನ್ನು ಕಾಯಿಸಿ ಕಾಯಿಸಿ ಬಿಗಿ ಮಾಡಿ ನಾದದ ಸ್ಥಾಯಿಯನ್ನು ಹೆಚ್ಚಿಸುತ್ತಾನೆ. ಹೀಗೆ ಹೆಚ್ಚಿಸಿ ಹದಕ್ಕೆ ತಂದ ತಮಟೆಯನ್ನು ಎರಡು ಕೋಲುಗಳಿಂದ ಬಡಿದು ನುಡಿಸುವ ವೈಖರಿಯನ್ನು ನೋಡಿಯೇ ಆನಂದಿಸಬೇಕು. ತೆಂಗಿನ ಕರಿಲೆ ಬೆಂಕಿ ಹಚ್ಚಿಕೊಂಡು ಈಗ ತಮಟೆಯನ್ನ ಕಾಯಿಸಿಕೊಳ್ತಾ ಇದ್ದಾರೆ. ನೆಮ್ಮದಿಯಾಗಿ ಪ್ರಾರಂಭವಾಗುತ್ತದೆ ನಾದ. ವಾದಕನ ಉತ್ಸಾಹ ಉಕ್ಕಿ ವಾದ್ಯ ನುಡಿಸುವ ತನ್ಮಯತೆ, ಲಯದ ಓಘ, ನಾಟ್ಯಗತಿಯಲ್ಲಿ ಮುಂದುವರೆದಂತೆಲ್ಲ ಈ ನಾದ ಸ್ಫೋಟಿಸುತ್ತದೆ. ತಮಟೆ ಕಾಸ್ಕೊಂಡಿದ್ದೇವೆ, ಇವಾಗ ಕುಡುಗಿಸ್ತಾ ಇದ್ದೀವಿ. ಕುಡುಗಿಸ್ಕೋತೀವಿ ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನಪ್ಪ? ಎಲ್ಲ ನಾವು ಒಟ್ಟಿಗೆ ಸೇರಿಕೊಂಡು ಸುತ್ತಿ ಬರೆಸ್ಕೋಬೇಕಲ್ಲ, ಆಮೇಲೆ ಏಟಾಗ್ತೀರಿ. ಮೆತುವಲ್ಲ ಈ ನಾದ, ಒಂದರೊಡನೆ ಇನ್ನೊಂದು ತಮಟೆ ಸೇರಿದರಂತೂ ತೀರಿತು. ವಾದಕರು ಮೈಯೊಲೆದು ಬಾಗಿ ತೂಗಿ ನರ್ತನಗತಿಯಲ್ಲಿ ಬಾಜಿಸುತ್ತಿರುವಾಗ ಕೇಳುವವರ ಕೈಬೆರಳಾದರೂ ಕುಣಿದು ಲಯವನ್ನು ಅನುಸರಿಸುತ್ತವೆ. ಮತ್ತೂ ಗಂಭೀರರಾದವರು ಕೂಡ ಅವರ ಹೃದಯ ತಾಳ ಹಾಕುವುದನ್ನು ನಿಲ್ಲಿಸಲಾರರು. ವಾದಕರ ಸುತ್ತುವರೆದು ಮೆರವಣಿಗೆಯಲ್ಲಿ ಸಾಗುತ್ತಿರುವ ಹಿರಿಕಿರಿಯರಂತೂ ಕುಣಿಯುತ್ತಾ ಕೂಗುತ್ತಾ ಸಾಗುತ್ತಾರೆ. ಸೀಟಿ ಹೊಡೆದು ನಡೆಯುವವರೂ ಉಂಟು. ಹೆಚ್ಚು ಕಡಿಮೆ ಎಲ್ಲ ಚರ್ಮವಾದ್ಯಗಳು ತಾಳವಾದ್ಯಗಳೇ. ತಾಳಗಳು ಲಯ ಗತಿಯನ್ನು ಸೂಚಿಸುವುದರಿಂದ ಇವನ್ನು ಲಯವಾದ್ಯಗಳೆಂದೂ ಕರೆಯುತ್ತಾರೆ. ಜಾನಪದ ಕುಣಿತಗಳಲ್ಲಿ ಪೂರ್ಣಾವರ್ತದ ತಾಳಗಳಿಗಿಂತ ನಡೆ ಮತ್ತು ಗತಿಯನ್ನು ಸೂಚಿಸುವುದೇ ಮುಖ್ಯವಾದ್ದರಿಂದ ಇವನ್ನು ಲಯವಾದ್ಯಗಳೆಂದೇ ಹೆಸರಿಸುವುದು ಉಚಿತ ಎನಿಸುತ್ತದೆ. ¶¶ ಚರ್ಮ ವಾದ್ಯಗಳೇ ಅಲ್ಲದೆ ಲೋಹದಿಂದ ಮಾಡಿದ ಲಯವಾದ್ಯಗಳು ಉಂಟು. ಜಾಗಟೆ, ಗಂಟೆ, ಕಂಸಾಳೆ, ಏಕನಾದ ಇತ್ಯಾದಿ. ಕರ್ನಾಟಕದ ಉದ್ದಗಲಕ್ಕೂ ವಿಧ ವಿಧವಾದ ಚರ್ಮ ವಾದ್ಯಗಳನ್ನು ಕಾಣುತ್ತೇವೆ ಇಂದಿಗೂ. ಈ ವಾದ್ಯಗಳು ಬಗೆ ಬಗೆಯಾಗಿವೆ. ಅಲ್ಲಲ್ಲಿ ಆಯಾ ವಾದ್ಯವಾದಕ ತನಗೆ ಸುಲಭವಾಗಿ ಸಿಕ್ಕುವ ಮರ, ಮಣ್ಣು, ಚರ್ಮ ಇತ್ಯಾದಿ ವಸ್ತುಗಳಿಂದ ತನಗೆ ಅನುಕೂಲವಾಗಿ ವಾದ್ಯವನ್ನು ತಯಾರಿಸಿಕೊಂಡು ಬಿಡುತ್ತಾನೆ. ಒಟ್ಟಂದದಲ್ಲಿ ಮೂಲ ರೂಪದ ಹಂದರದ ಮೇಲೆ ರಚಿಸಿದ ಈ ವಾದ್ಯಗಳು ಮೂಲದಿಂದ ಸ್ವಲ್ಪ ಬೇರೆಯಾಗಿಯೇ ರೂಪುಗೊಂಡರೆ ಆಶ್ಚರ್ಯವಿಲ್ಲ. ಸ್ಥಳೀಯ ಭಾಷೆಯ ಸೊಗಡಿನಂತೆಯೇ ಈ ವಾದ್ಯಗಳ ಹೆಸರುಗಳೂ ರೂಪುಗೊಳ್ಳುತ್ತವೆ. ಹಾಗಾಗಿ ಹೆಸರುಗಳೆಷ್ಟೋ, ಆಕೃತಿಗಳೆಷ್ಟೋ, ಮ್ಯೂಸಿಯಂಗಳಲ್ಲೋ, ವ್ಯಕ್ತಿ ಸಂಗ್ರಹಗಳಲ್ಲೋ, ಆಕಾಶವಾಣಿಯ ವಾದ್ಯ ಸಂಗ್ರಹಗಳಲ್ಲೋ, ಭಿತ್ತಿಚಿತ್ರಗಳಲ್ಲೋ ಕಾಣಬರುವ ಅನೇಕ ಲಯವಾದ್ಯಗಳ ಹೆಸರುಗಳೂ ಗೊತ್ತಿಲ್ಲದಿದ್ದರೆ ಆಶ್ಚರ್ಯವಿಲ್ಲ. ಅಷ್ಟು ವಿವಿಧ, ಪ್ರಚಲಿತ, ಸ್ಥಾನೀಯ ಈ ವಾದ್ಯಗಳು. ಒಟ್ಟಿನಲ್ಲಿ ಮರದ ಅಥವಾ ಲೋಹದ ಅಥವಾ ಮಣ್ಣಿನಲ್ಲಿ ಮಾಡಿದ ವಿವಿಧ ಆಕಾರದ ಶರೀರ, ಅವುಗಳ ಒಂದು ಮುಖದ ಅಥವಾ ಎರಡೂ ಮುಖಗಳ ಮೇಲೆ ಚರ್ಮವನ್ನು ಹರಡಿ ಬಿಗಿದು ಜಾನಪದ ಚರ್ಮವಾದ್ಯಗಳನ್ನು ತಯಾರಿಸಿರುತ್ತಾರೆ. ತಮಟೆ, ತಾಸ, ಬುಡುಬುಡುಕೆ, ಡಮರು, ದಿಮ್ಮು, ಕರಡಿ, ಡುಗುಡುಗಿ, ಡೊಳ್ಳು, ಭೇರಿ, ನಗಾರಿ, ಚಂಡೆ, ಖಡ, ಖಂಜರಿ, ಚೌಡಿಕೆ, ಬಾರಿಕೆ, ಅರೆ, ಹಲಗೆ, ದುಡಿ, ಇವೆಲ್ಲ ಜಾನಪದ ಚರ್ಮವಾದ್ಯಗಳು, ಲಯವಾದ್ಯಗಳು. ಚೌಡಿಕೆ, ಬಾರಿಕೆಗಳಂತೂ ಲಯವಾದ್ಯಗಳಾಗಿದ್ದು ಶ್ರುತಿವಾದ್ಯಗಳೂ ಹೌದು. ತಮಟೆ, ಖಡ, ಹಲಗೆ, ಅರೆ, ಖಂಜರಿ ಇತ್ಯಾದಿಗಳ ಒಂದು ಮುಖ ಮಾತ್ರ ಚರ್ಮದಿಂದ ಮುಚ್ಚಿದ್ದರೆ, ನಗಾರಿ, ಡೊಳ್ಳು ಮುಂತಾದವುಗಳಲ್ಲಿ ಎರಡೂ ಮುಖಗಳಿಗೂ ಚರ್ಮ ಹೊದಿಸಿ ಮುಚ್ಚಿರುತ್ತಾರೆ. ಇವುಗಳೆಲ್ಲ ಹೊರಾಂಗಣ ವಾದ್ಯಗಳು. ಆಕಾರ ಘನ, ನಾದ ಘನ. ತಮಟೆಯನ್ನ ಹೊಡೆಯುತ್ತಾರೆ, ಡೋಲು ನಗಾರಿಗಳನ್ನ ಬಾರಿಸುತ್ತಾರೆ, ನುಡಿಸುವುದಿಲ್ಲ. ಆದರೂ ಈ ಭಾರೀ ನಾದದ ವಾದ್ಯಗಳಲ್ಲೂ ಮೃದು ಮಧುರ ನಾದವನ್ನು ಉತ್ಪತ್ತಿ ಮಾಡಬಲ್ಲ ಕಲಾವಿದರಿದ್ದಾರೆ. ವಾದ್ಯದ ಮೇಲಿನ ಅವರ ಪ್ರಭುತ್ವ ಅಂತಹದು, ಕೈಚಳಕ ಅಂತಹದು. ದೊಡ್ಡ ಆಕಾರದವು ಮಾತ್ರ ಜೋರುನಾದ ಮಾಡುತ್ತವೆ ಎಂದೇನಿಲ್ಲ. ಪುಟ್ಟ ಪುಟ್ಟ ಮಡಕೆಗಳನ್ನು, ಮರದ ಶರೀರಗಳನ್ನೂ ಉಪಯೋಗಿಸಿ ಮಾಡಿದ ಲಯವಾದ್ಯಗಳೂ ದೊಡ್ಡ ಶಬ್ದವನ್ನೇ ಕೊಡಬಲ್ಲವು. ಮಧ್ಯಾಹ್ನದ ಹೊತ್ತು ಬುಡುಬುಡಿಕೆಯವನು ಬಾಗಿಲಲ್ಲಿ ನಿಂತು ತನ್ನ ಬುಡುಬುಡಿಕೆಯನ್ನು ಚಾಲನೆಗೆ ತಂದನೆಂದರೆ ತೀರಿತು, ನಿಮ್ಮ ನಿದ್ದೆ ಹಾರಿ ಹೋಗುತ್ತದೆ. ಹಿತ್ತಲಲ್ಲಿ ಬಟ್ಟೆ ಒಗೆಯಲು ಸಿದ್ಧರಾಗುತ್ತಿರುವ ಹೆಂಗಸು ಓಡೋಡಿ ಮುಂಬಾಗಿಲಿಗೆ ಬರಬೇಕು. ತಿಳಿಯಿತಲ್ಲ ಈ ಭಾರೀ ಸೊಲ್ಲಿನ ವಾದ್ಯದ ಮಹತ್ವ. ಇಂತಹ ಶಬ್ದಗಳನ್ನು ಸಂಗೀತದ ನಾದವಾಗಿ ಮಾರ್ಪಡಿಸುತ್ತಾರೆ ನಮ್ಮ ಜಾನಪದ ಕಲಾವಿದರು. ಅದು ಅವರ ಸತ್ವ. ನಗರ ನಾಗರಿಕತೆಯ ಇಂದಿನ ಸಂಸ್ಕೃತಿಯಲ್ಲಿ ಭಾರೀ ಶಬ್ದಗಳಿಗೆ ಸಂಗೀತ ಕಚೇರಿಗಳಲ್ಲಿ ಮೈಕ್ರೋಫೋನ್ ಮುಂದೆ ಸ್ಥಾನ ಎಲ್ಲಿದೆ? ಪಿಸುಮಾತಿನ ಶಿಷ್ಟಾಚಾರದ ಮುಂದೆ ಜೋರು ಶಬ್ದಗಳು ಹಿಂತೆಗೆದಾವು. ಈ ವಾದ್ಯಗಳ ಮೊರೆತವನ್ನು ಕಮ್ಮಿ ಮಾಡಿಯೇ ಕೇಳಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತದೆ. ಮೈಕ್ರೋಫೋನ್ ಮುಂದೆ ನಿಂತ ಡೊಳ್ಳುವಾದಕನಿಗೆ ಸ್ವಲ್ಪ ಮೆತ್ತಗೆ ನುಡಿಸಿ ಎಂದು ಹೇಳಿಸಿಕೊಳ್ಳುವುದು ರೂಢಿಯಾಗಿಬಿಟ್ಟಿರುತ್ತದೆ. ಆದರೆ ಉದ್ಧಟವೆನಿಸುವ ಈ ನಾದವನ್ನ ಅಷ್ಟೊಂದು ಪಳಗಿಸಿಬಿಟ್ಟರೆ ಅದರ ಸ್ವಾರಸ್ಯ ಎಲ್ಲಿ ಉಳಿದಿತ್ತು? ಹೊರಾಂಗಣದಲ್ಲಿ ಮೈ ಚಳಿಬಿಟ್ಟು ಕುಣಿದು ಕುಪ್ಪಳಿಸುವ ರಿಂಗಣ ಮೊರೆತದ ಈ ನಾದವನ್ನು ಅದುಮದೆ ತಾಂತ್ರಿಕ ಜ್ಞಾನವೇ ಅದಕ್ಕೆ ಹೊಂದಿಕೊಂಡು ಮುನ್ನಡೆದಾಗ ಇದರ ಗುಂಭ ಆರ್ಭಟ ಮೊರೆತಗಳ ಮೊಳಗನ್ನು ಪಳಗಿಸದೆ ಆಲೈಸುವುದನ್ನು ರೂಢಿಸಿಕೊಂಡಾಗ ಇವುಗಳ ವೈಭವವನ್ನು ಮತ್ತೆ ಅನುಭವಿಸಿಯೇವು. ನೀನಾರಿಗಾದೆಯೋ ಎಲೆ ಮಾನವ. ಅರೆ ಇದೆಂತ ಪ್ರಶ್ನೆ? ನಾನು ನನಗಾದೆ, ನನ್ನ ಹೆಂಡತಿ ಮಕ್ಕಳಿಗಾದೆ, ಇದೇನು ಇದ್ದಕ್ಕಿದ್ದ ಹಾಗೆ? ನಿಮ್ಗೇನಾಯ್ತು? ಏನಾಯ್ತೆ? ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು. ಗೋವು? ನೀವು ಮನುಷ್ಯರೋ ಮಾಯಾವಿಯೋ? ಏನ್ ಸಮಾಚಾರ? ಭಯ ಆಗ್ತಾ ಇದೆಯಲ್ರಿ. ಭಯ ಯಾಕೆ? ಗೋವನ್ನು ಕಂಡು ಭಯ ಪಡುವವರುಂಟೆ? ಹಾಯೆ ಹರಿಗೋಲಾದೆ ರಾಯ ಭೇರಿಗೆಯಾದೆ, ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು. ಓಹೋ, ಅದೋ? ಅಯ್ಯೋ, ಅಷ್ಟೇನೆ? ಹಳೆ ಪದ್ಯವನ್ನ ಜ್ಞಾಪಿಸಿದ್ರಿ, ಒಳ್ಳೇದೇ ಆಯ್ತು. ಲಯವಾದ್ಯಗಳ ರಾಜನಾದ ಭೇರಿಗೆ ಉಪಯೋಗಿಸೋದು ಹಸುವಿನ ಚರ್ಮ. ಹಸುವಿನ ಚರ್ಮವೇ ಅಲ್ಲದೆ ಉಡದ ಚರ್ಮದಿಂದ ಹಿಡಿದು ಕುರಿ, ಮೇಕೆ, ಎತ್ತು, ಎಮ್ಮೆ ಇತ್ಯಾದಿ ಪ್ರಾಣಿಗಳ ಚರ್ಮವನ್ನೂ ಹದ ಮಾಡಿ ಲಯವಾದ್ಯಗಳನ್ನು ಮಾಡಿಕೊಳ್ಳುತ್ತಾರೆ. ಹೇಗೆ ಸಿದ್ಧಪಡಿಸಿದ ವಾದ್ಯಗಳು ಗುಡುಗಿನಂತಹ ಗಂಭೀರ ನಾದವನ್ನು, ತಮಟೆಯ ಎತ್ತರದ ಸ್ಥಾಯಿಯ ನಾದವನ್ನೂ ಉಂಟು ಮಾಡುತ್ತದಲ್ಲ, ಹೇಗೆ ಸಾಧ್ಯ? ವಾದ್ಯದ ಆಕಾರ, ವಾದ್ಯ ರಚನೆಗೆ ಉಪಯೋಗಿಸಿರುವ ಮರ, ಮಣ್ಣು ಅಥವಾ ಲೋಹ ಹಾಗೂ ಅವುಗಳ ಗುಣ, ಸಾಂದ್ರತೆ, ಗಾತ್ರ, ಈ ರೀತಿ ರಚಿಸಿ ಸಿದ್ಧವಾದ ವಾದ್ಯದ ಒಂದು ಅಥವಾ ಎರಡೂ ಮುಖಗಳನ್ನು ಮುಚ್ಚಿ ಬಿಗಿದಿರುವ ಚರ್ಮದ ಗುಣ, ಸಾಂದ್ರತೆ, ಅದನ್ನು ಹದ ಮಾಡಿರುವ ರೀತಿ, ಚರ್ಮವನ್ನು ವಾದ್ಯಕ್ಕೆ ದಾರದಿಂದ ಜೋಡಿಸಿದ್ದಾರೆಯೇ, ಚರ್ಮದ ಹಗ್ಗದಿಂದಲೇ ಬಿಗಿದಿದ್ದಾರೆಯೇ, ಲೋಹದ ಉಂಗುರಗಳು ಸೇರಿಸಿವೆಯೇ, ಈ ಎಲ್ಲವೂ ನಾದದ ಗುಣವನ್ನು ನಿರ್ಣಯಿಸುತ್ತವೆ. ಅಲ್ಲದೆ ಚರ್ಮವನ್ನು ಬಡಿಯುವುದು ಒಂದೋ ಎರಡೋ ಕೋಲುಗಳಿಂದಲೇ, ಕೈಯಿಂದಲೇ, ಕೋಲಿನ ತುದಿಗೆ ಭಾರವಾದ ಗುಂಡಾದ ರಚನೆ ಇದೆಯೇ ಎನ್ನುವುದು, ವಾದ್ಯವನ್ನು ಹಿಡಿದಿರುವ ರೀತಿ ಅಡ್ಡಡ್ಡಲಾಗಿಯೇ ಉದ್ದುದ್ದ ನಿಲ್ಲಿಸಿಕೊಂಡೇ, ಮೈಗೆ ಕಟ್ಟಿಕೊಂಡು ಬಾಜಿಸುತ್ತಿದ್ದಾರೆಯೇ ನೆಲದ ಮೇಲಿಟ್ಟೆ, ಇವುಗಳೂ ಮುಖ್ಯವೇ. ಎಲ್ಲಕ್ಕಿಂತ ಹೆಚ್ಚಾಗಿ ವಾದಕನ ಸಾಮರ್ಥ್ಯ, ಅವನು ವಾದ್ಯವನ್ನು ಮಾತನಾಡಿಸಬಲ್ಲ. ಈ ನಗಾರಿಲಿ ಎರಡು ಭಾಗ ಕಾಣಿಸ್ತಾ ಇದೆಯಲ್ಲ, ಎರಡು ಭಾಗ ಇದೆ. ಅದು ಎರಡು ಭಾಗ ಇದೆ, ಅದನ್ನ ಒಂದು ಕಂಬಿ ಸರಪಳಿಗಳಲ್ಲಿ ಸೇರಿಸಿದಿರಾ, ಅದಕ್ಕೆ ಹಗ್ಗ ಕಟ್ಕೊಂಡು ಅದನ್ನ ಹೆಗಲ ಮೇಲೆ ಹಾಕೊಂಡು ಕತ್ತಗೆ ಹಾಕೊಂಡಿದೀರಾ, ಕೈನಲ್ಲಿ ಕೋಲ್ ಇದೆ ಅಲ್ವಾ, ಕೋಲು ಕೂಡ ಅಂತಾರ ಅದನ್ನ, ಆ ಕೋಲಿನ ತುದಿನ ಬಗ್ಸಿ ಅದಕ್ಕೆ ದಾರ ಕಟ್ಕೊಂಡಿದ್ದಾರೆ. ಈ ನಗಾರಿ ಎರಡು ಭಾಗದ ಹೆಸರೇನು? ಒಂದು ಮದ ಅಂತೀವಿ, ಒಂದು ಕಣಿ ಅಂತೀವಿ. ಒಂದು ಮದ, ಒಂದು ಕಣಿ. ಯಾವ್ದು ಹೆಚ್ಚಿನ ಶ್ರುತಿ? ಇದು ಬಲಗಡೆ ಹೆಚ್ಚು ಎತ್ತರಕ್ಕೆ ಕೇಳಿಸೋದು ಯಾವ್ದು? ಕಣಿನ? ಕಣಿ ಕಣಿ. ಇದು ಮದ ಅನ್ನೋದು ಎಲ್ಲಿ? ಕಣಿ ನುಡಿಸಿ. ಹಾ, ಮದ. ಈ ಚರ್ಮದಲ್ಲೂ ಏನಾದ್ರು ವ್ಯತ್ಯಾಸ ಇರುತ್ತಾ? ಚರ್ಮದಲ್ಲಿ ಇರ್ತದೆ. ಹೇಗೆ? ಅದು ದನಿಂದ ಆದ್ರೆ ಸೌಂಡ್ ಬರೋದಲ್ಲ ಕಣಿಗೆ. ಇದು ಮದಕ್ಕೆ ಇದು ಹಾಕಿದ್ರೆ ತಡೆಯೋದಿಲ್ಲ. ಚರ್ಮ ಎಮ್ಮೆದೆ ಹಾಕ್ಬೇಕಿತ್ತು. ಎಮ್ಮೆದೆ ಹಾಕ್ಬೇಕು ಅಂದ್ರೆ ದಪ್ಪ ಚರ್ಮ. ದಪ್ಪ ಚರ್ಮ ಇದ್ರೆ ಎಮ್ಮೆ ದಪ್ಪ ಚರ್ಮ ಅಂತ ಶಬ್ದದಲ್ಲಿ ವ್ಯತ್ಯಾಸ ಆಗುತ್ತೆ. ಇನ್ನೊಂದ್ಸತಿ ಕಣಿ ಮದ ಎರಡು ನೋಡ್ಸಿ. ಬೆಟ್ಟ ಇನ್ನೂರೇ, ಈ ತಮಟೆ ಇದೆಯಲ್ಲ, ಅದನ್ನ ಯಾವ ರೀತಿ ನೀವು ತಯಾರು ಮಾಡ್ತೀರಿ ಅಂತ ಹೇಳಿ? ನೀರಿಗೆ ನೆನೆ ಹಾಕ್ತೀವಿ, ಈ ಚರ್ಮ ಬಾರವನ್ನು ನೆನೆ ಹಾಕ್ತೀವಿ, ಆಮೇಲೆ ರಂಪಿಯಲ್ಲಿ ಕಣ್ಣು ಕೊಟ್ಟೆ, ಚರ್ಮಕ್ಕೆ ಹಿಂಗೆ ಕಣ್ಣು ಕೊಟ್ಟೆ, ಅದನ್ನ ಬಾರೋ ನುಗ್ಗಿಸಿ ಚೆಂದಾಗಿ ಬಿರಿ ಕೊಡ್ತೀವಿ ತಾಯಿ. ಚರ್ಮ ಅಂತಂದ್ರಲ್ಲ, ಯಾವ ಚರ್ಮ ಅದು? ಮೇಕೆ ಚರ್ಮ. ಆಮೇಲೆ ಚರ್ಮನ ನೀವು ಸುಲಿದ್ಮೇಲೆ ಯಾವ ರೀತಿ ಅದನ್ನ ಸಿದ್ಧ ಮಾಡ್ತೀರಿ? ಇದಕ್ಕೋಸ್ಕರ ಅದನ್ನ ಮಧ್ಯಕ್ಕೆ ಸಿಗದು ಬಿಟ್ಟು ಗೂಟ್ಗಳು ಮಾಡ್ಕೊಂಡು ಬೆಸಿಗೆ ಹೊಡೆದು ಬಿಸಿಲಲ್ಲಿ ಒಣಗಿಸಿ ಮೇಲೆ ಬೂದಿ ಸವರಿ ಎರಡು ದಿನ ಅದನ್ನ ಒಣಗಿಸಿ ರೆಡಿ ಮಾಡಿ ಮಡಗಿರ್ತೀವಿ. ನೀರಿಗೆ ಒಂದು ದಿವಸ ಉನಿ ಹಾಕಿ ಆಮೇಲೆ ತಮಟೆ ಮುಚ್ಚಣಿಕೆ ಮಾಡ್ತೀವಿ. ಈ ತಮಟೆ ಮೇಲೇನೋ ಚರ್ಮ ಮುಚ್ಚಿದ್ರೆ ಯಾವ್ದ್ರ ಮೇಲೆ ಮುಚ್ಚತಿರತ್ತ? ಕಬ್ಬಿಣ ಬಳೆ ಮೇಲೆ. ಆ ಕಬ್ಬಿಣದ ಬಳೆ ಎಲ್ಲಿ ಸಿಕ್ಕತ್ ನಿಮ್ಗೆ? ಅದು ಅಲಮೂರು ಒಂದ್ರಲ್ಲಿ ಮಾಡಿರ್ತಾರೆ. ಆ ಬಳೆ ಖರೀದಿಗೆ ತಗೊಂಡ್ಬಂದು ಅದನ್ನ ಮುಚ್ಚಣಿಕೆ ನಾವು ಮಾಡ್ಕೋತೀವಿ. ಅಲ್ಲಿ ಕಾಣುತ್ತಲ್ಲ ಇನ್ನೊಂದು ವಾದ್ಯ, ಅದ್ಯಾವ್ದು? ನಗರಿಕಾಯಿ ಅಂತ. ಆ ಕಡೆ ಇರೋದು ಅದು ತಾರ್ಸಿ ಅಂತ. ಅವುಗಳಿಗೆ ಏನ್ ಹೇಗ್ ಮಾಡ್ತೀರಿ ಅಂತ ಹೇಳಿ? ಅವು ಅಷ್ಟೇ ಒಣಗಿಸೋದು ಚರ್ಮಗಳು. ಇದನ್ನ ಹೆಂಗೆ ಬಿಗಿ ಮಾಡುದು ಅದನ್ನ ಹಂಗೆ ನಾವು ರೆಡಿ ಮಾಡ್ಕೊಂಡು ಬಿಗಿ ಮಾಡ್ಕೋತೀವಿ. ಅಂದ್ರೆ ನೀವು ತಮಟೆಗೂ ಒಂದೇ ಚರ್ಮ, ನಗರಿಗೂ ಒಂದೇ ಚರ್ಮನ? ದನಿ ನಗರಿಕಾಯಿಗೆ ತಾರ್ಸಿಗೂ ತಮಟೆಗೂ ಮೇಕೆ ಚರ್ಮ. ನಗರಿಗೆ ದನಂದು ಈ ಕಡೆ ದನಿಂದು ಆ ಕಡೆಗೂ ದನಿಂದನ? ಎರಡು ದನಿನವೆ. ಅದಕ್ಕೆ ಬಳೆ ಎಲ್ಲಿಂದ ಸಿಕ್ತೆ? ಅದು ಅಲ್ಗೂರಲ್ಲಿ ತರಬೇಕು. ಇತ್ತೀಚೆಗೆ ಏನೋ ಬೇರೆ ಒಂಥರ ಶೀಟ್ ಗೀಟ್ ಎಲ್ಲ ಹಾಕಿ ಮಾಡ್ತೀರ ಅಂತ ಕೇಳಿದ್ವಲ್ಲ, ಅದ್ ಹೇಗಿರುತ್ತೆ? ಅದು ಸರಿ ಇಲ್ಲ ತಾಯಿ, ಸೊಂಟ್ ಬರಲ್ಲ, ನಾದಕ್ ಬರಲ್ಲ. ಇದನ್ನ ಕಟ್ಟುತ್ತೀರಲ್ಲ ನೀವು, ಕಟ್ಟೋದ್ ನೀವ್ ಹೇಳೋದೇನೋ ತುಂಬಾ ಸರಳವಾಗಿ ಹೇಳ್ಬಿಟ್ರಿ, ಆದ್ರೆ ನೋಡಿದ್ರೆ ಬಲೆ ಇದಾಗ ಕಟ್ಟಿದೀರ, ಬಿಗಿಯಾಗಿ ಕಟ್ಟಿದೀರ, ಅದು ಅಲ್ಲದೆ ಏನೇನೋ ಒಂಥರ ಹೆಣಕೆ ಹೆಣಕೆ ಹೆಣಕೆ ಹೆಣದು ಕಟ್ಟಿದೀರ. ಅದ್ ಎಲ್ಲಿ ಕಲ್ತ್ಕೊಂಡ್ರಿ ನೀವು? ಹಿಂಗೆ ಹತ್ರ ಕಲ್ತ್ಕೊಂಡಂಗ ಆಯ್ತು ತಾಯಿ. ನಿಮ್ಮನೇಲಿ ಇನ್ಯಾರು ಕಲ್ತಿದಾರ? ನನ್ ಮಗ ಒಬ್ಬ ಕಲ್ತವ, ನಿಮ್ ಬೆಟ್ಟೆ ಅನ್ನೋನು. ಈಗ ನಿಮ್ಗೆ ಒಂದ್ ವರ್ಷದಲ್ಲಿ ಎಷ್ಟು ವಾದ್ಯಗಳು ಮಾಡ್ಕೊಡ್ತೀರಿ ನೀವು ಜನಕ್ಕೆ? ಏನು ಜೊತೆ ಆರು ಜೊತೆ ವರ್ಷಕ್ಕೆ ಬರ್ತಾವೆ ತಾಯಿ. ಈಗ ನೀವು ವಯಸ್ಸು ಆಗಿದೆ ನಿಮ್ಗೀಗ, ಈಗ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ನೀವು ಮಾಡ್ತಿದ್ದಾಗ ಎಷ್ಟ್ ಜನ ತಗೊಂಡ್ ಹೋಗ್ತಿದ್ರು? ಈಗ ಹೆಚ್ಚಿಗೆ ಜನ ತಗೊಂಡ್ ಹೋಗ್ತಾರೋ, ಕಮ್ಮಿ ಜನ ತಗೊಂಡ್ ಹೋಗ್ತಾರೋ, ಹೇಗೆ? ಇಲ್ಲ ಇಲ್ಲ, ಆಗ ಜಾಸ್ತಿ ತಗೊಂಡ್ ಹೋಗೋರು, ಈಗ ಸುಮಾರಾಗಿ ಅಲ್ಲ ಅಲ್ಲ ಅಲ್ಲ ಅಲ್ಲೇ ಎಲ್ಲ ಕಲ್ತ್ಕೊಂಡವ್ರೆ ವ್ಯವಹಾರಗಳ ಕಡಿಮೆ, ಈಗ ಬರ್ತಾರೆ ಮಾಡಿಸ್ಕೊಂಡು ಹೋಯ್ತಾ ಇರ್ತಾರೆ. ನನ್ನ ಎಳೆಯ ವಯಸ್ಸಿನಲ್ಲಿ ಒಂದು ದೃಶ್ಯ ನೋಡಿದ್ದೆ, ಒಂದು ಕತ್ತೆ. ಅದರ ಬೆನ್ನ ಮೇಲೆ ಅತ್ತ ಒಂದು ಇತ್ತ ಒಂದು ಎಂಬಂತೆ ನಗಾರಿ ಕಟ್ಟಿತ್ತು. ಒಬ್ಬ ಆತ ಅದನ್ನು ಬಡಿಯುತ್ತಾ ನಡೆಯುತ್ತಿದ್ದಾನೆ, ಕತ್ತೆ ಮುಂದೆ, ಆತ ಹಿಂದೆ. ನೀವು ಇನ್ನೂ ಎಷ್ಟು ಬಗೆಯ ವಾದ್ಯವಾದನ ನೋಡಿದ್ದೀರೋ, ಇದಕ್ಕಿಂತ ವಿಚಿತ್ರವಾದವು ನಮಗೆ ಬರೆದು ತಿಳಿಸಿ. ಇನ್ನೊಂದು ಚರ್ಮವಾದ್ಯ ಇಂದಿಗೂ ನೋಡಬಹುದು, ಗುಮ್ಮಟೆ. ಒಂದು ಬಾಯಿ ಸಣ್ಣದಿದ್ದು ಇನ್ನೊಂದು ಬಾಯಿ ಅದರ ಎರಡರಷ್ಟಾದರೂ ಇರುವ ವಾದ್ಯ. ಮಣ್ಣಿನಿಂದ ಮಾಡಿತು. ದೊಡ್ಡ ಮುಖವನ್ನು ಚರ್ಮದಿಂದ ಮುಚ್ಚಿದೆ, ಚಿಕ್ಕದು ತೆರೆದೇ ಇದೆ. ತೆರೆದ ಬಾಯನ್ನು ಅಂಗೈನಿಂದ ಮುಚ್ಚಿ ತೆಗೆದು ಮಾಡುತ್ತಾ ಚರ್ಮವನ್ನು ಬೆರಳುಗಳು ಮತ್ತು ಅಂಗೈನಿಂದ ಹೊಡೆಯುತ್ತಾ ನುಡಿಸುತ್ತಾರೆ. ಹೀಗೆ ವಾದ್ಯದೊಳಗಿನ ಗಾಳಿಯ ಒತ್ತಡ ಒಂದೇ ಸಮನೆ ಹೆಚ್ಚು ಕಮ್ಮಿ ಆಗುವುದರಿಂದ ನಾದ ಒಂದು ಆಕರ್ಷಕ ವೈವಿಧ್ಯತೆಯನ್ನು ತಾಳುತ್ತದೆ. ಇದೇ ವಾದ್ಯದ ಒಂದು ಪ್ರಭೇದದಲ್ಲಿ ಚರ್ಮದ ಮೂಲಕ ಒಂದು ಉದ್ದನೆಯ ದಪ್ಪ ದಾರವನ್ನು ತೂರಿಸಿಕೊಂಡು ವಾದ್ಯದೊಳಗಿನಿಂದ ಅದನ್ನು ಸಣ್ಣ ಮುಖದ ಮೂಲಕ ಹೊರತೆಗೆದುಕೊಂಡು ಅದನ್ನು ಎಳೆದೆಳೆದು ಬಾಜಿಸುತ್ತಾ ನಾದ ನಿಯಂತ್ರಣ ನಡೆಯುತ್ತದೆ. ನಿಜಕ್ಕೂ ಆಶ್ಚರ್ಯಕರವಾದ ರಚನಾ ವಿಧಾನಗಳಿವು. ಈ ಒಂದೊಂದು ಅಂಶವನ್ನೂ ವಾದ್ಯವನ್ನೂ ಕುರಿತು ಸಾಕಷ್ಟು ಹೇಳಬಹುದು. ಅವುಗಳನ್ನು ಉಪಯೋಗಿಸುವ ಸಾಮಾಜಿಕ ಆಶಯ ಆಚರಣೆಗಳನ್ನೂ ಸೇರಿಸಿ ಅಭ್ಯಾಸಕ್ಕೆ ವಸ್ತುವಾಗಿಸಬಹುದು. ದಂಗುಚಕ ಝಂಗುಚಕ ಡಂ ಡಂ ಡಂ ನರ್ತನದ ಗತಿಯನ್ನು ನಿರ್ದೇಶಿಸುವ ಸೊಲ್ಲುಗಳಿವು. ಈ ಧ್ವನಿಗಳನ್ನು ಅನುಗಮಿಸಿ ಕುಣಿಯುವ ಹುಲಿವೇಷದವನ ಆರ್ಭಟವನ್ನು ಚಿತ್ರಿಸಿಕೊಳ್ಳಿ. ಈ ಭೇರಿಗಳ ಒಟ್ಟಂದದ ಮೇಘನಾದದ ಭೋರ್ಗರೆತವನ್ನು ಕೇಳಿ. ಸಾಲಾಗಿ ನಿಂತು ಸೊಂಟಕ್ಕೆ ಕಟ್ಟಿದ ಭಾರವಾದ ಉದ್ದವಾದ ಕೋಲುಗಳ ಒಲೆತವನ್ನು ನಿಯಂತ್ರಿಸುತ್ತಾ ಕುಣಿಯುತ್ತಿರುವ ಪಟದ ಕುಣಿತದವರು. ಅವರ ಎದುರಿನಲ್ಲಿ ಸಾಲಾಗಿ ನಿಂತು ಕಾಲಿನ ಗೆಜ್ಜೆ ಝಲ್ಲೆನ್ನುವಂತೆ ಹೆಜ್ಜೆ ಹಾಕುತ್ತಾ ಭೇರಿಗಳನ್ನು ಬಡಿಯುತ್ತಾ ಲಯಬದ್ಧವಾಗಿ ಒಲೆಯುವ ಭೇರಿವಾದಕರು. ಈ ಜಾನಪದ ನೃತ್ಯದಲ್ಲಿ ಲಯವಾದ್ಯಗಳ ಪಾತ್ರ ಅತ್ಯಂತ ಹಿರಿದಾದದ್ದು. ನರ್ತಕರಿಗೆ ಹೊತ್ತ ಭಾರ ಸಹ್ಯವಾಗುವಂತೆ ಸ್ಫೂರ್ತಿಯನ್ನಿತ್ತು. ನಾದದ ಗುಂಗಿನಲ್ಲಿ ಉತ್ಸಾಹ ಮೈದುಂಬಿ ನಡೆ ಬಿರುಸಾಗಿ ಲಯಬದ್ಧ ಕುಣಿತವನ್ನು ನಿರ್ದೇಶಿಸುತ್ತವೆ. ಉತ್ಸಾಹದ ಉತ್ತುಂಗದಲ್ಲಿ ಮೈಯೊಲೆಸುತ್ತವೆ ಈ ಲಯವಾದ್ಯಗಳು. ಜಾನಪದ ಚರ್ಮವಾದ್ಯಗಳು ರೂಪಕ ಕೇಳಿದಿರಿ. ನಿರೂಪಣೆ ಕಮಲಾ ಎಂಎಸ್ ಬಾಲು ಮತ್ತು ಕೆ ಸುರೇಶ್ ಕುಮಾರ್. ಸಂದರ್ಶನದಲ್ಲಿ ಭಾಗವಹಿಸಿದ ಕಲಾವಿದರು ರಾಮನಗರ ತಾಲೂಕು ಬಾನಂದೂರಿನ ಸಿದ್ದಯ್ಯ ಮತ್ತು ಪಾಪಣ್ಣ ಹಾಗೂ ಅಂಕನಹಳ್ಳಿಯ ಬೆಟ್ಟಯ್ಯ ಮತ್ತು ವೈಕುಂಠಯ್ಯ. ನೆರವು ಕೆ ಸುರೇಶ್ ಕುಮಾರ್. ಈ ರೂಪಕವನ್ನು ಬರೆದು ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಲ್ ಜಿ ಸುಮಿತ್ರ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮಂಜುನಾಥತ್ತ, ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಹಾಗೂ ಡೀನ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಮ್ಮದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ. ಇದರ ಒಂದು ಅಂಗಸಂಸ್ಥೆಯಾದ ಹೈನು ವಿಜ್ಞಾನ ಮಹಾವಿದ್ಯಾಲಯ. ವಿದ್ಯಾರ್ಥಿಗಳು ಇದರಲ್ಲಿ ಸೀಟ್ ಪಡ್ಕೋಬೇಕಂದ್ರೆ ಪಿಸಿಎಂಬಿ ಕೋರ್ಸ್ ಅನ್ನು ಮಾಡಿರಬೇಕು, ಮತ್ತೆ ಕೆಇ ಅವರು ನಡೆಸತಕ್ಕಂಥ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸತಕ್ಕಂಥ ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕ್ ಅನ್ನು ಪಡೆದಿರಬೇಕು, ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್ ಬರೀಬಹುದು. ಇದಕ್ಕೂ ಒಳ್ಳೆ ಒಂದು ಉತ್ತಮ ಅವಕಾಶ ಇದೆ. ಈ ಒಂದು ರ್ಯಾಂಕ್ ಎಲ್ಲ ಬಂದ ಮೇಲೆ ಫಾರಂ ಸೈನ್ಸ್ಗೆ ಅಂತ ಹೋಗ್ಬಿಟ್ಟು ಅದರಲ್ಲಿ ನಾವು ಡೈರಿ ಸೈನ್ಸ್ ಅಂತ ನಾವು ಸೆಲೆಕ್ಟ್ ಮಾಡಬಹುದು. ಈ ಡೈರಿ ಸೈನ್ಸ್ ಕಾಲೇಜ್ ಅನ್ನೋದು ಕರ್ನಾಟಕದಲ್ಲಿ ಎರಡಿದಾವೆ, ಒಂದು ಡೈರಿ ಸೈನ್ಸ್ ಕಾಲೇಜ್ ಹೆಬ್ಬಾಳ ಬೆಂಗಳೂರು, ಇನ್ನೊಂದು ಡೈರಿ ಸೈನ್ಸ್ ಕಾಲೇಜ್ ಮಹಾಗಾವ್ಕ್ರಾಸ್ ಕಲಬುರಗಿ. ಇತ್ತೀಚೆಗೆ ಈ ಐಸಿಆರ್ ಇಂದ ಡೈರಿ ಸೈನ್ಸ್ ಕಾಲೇಜ್ ಕಲಬುರಗಿ ಮತ್ತು ಬೆಂಗಳೂರು ಎರಡೂ ಮಾನ್ಯತೆಯನ್ನು ಪಡೆದಿರುತ್ತದೆ. ಪ್ರಥಮ ಬಾರಿಗೆ ಹೈನು ವಿಜ್ಞಾನ ಮಹಾವಿದ್ಯಾಲಯ ಮಹಾಗಾವ್ಕ್ರಾಸ್ ಕಲಬುರಗಿ ಕಾಲೇಜು ಐಸಿಆರ್ ಇಂದ ಮಾನ್ಯತೆಯನ್ನು ಪಡೆದಿರುತ್ತೆ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ರೀತಿಯ ಮಾಹಿತಿಗಾಗಿ ಕೆಇಎ ವೆಬ್ಸೈಟ್ ಅನ್ನು ನೋಡಿ, ಮತ್ತೆ www.kvafsu.edu.in ಈ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಲ್ಲಿ ನೀವು ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬೈರನ್ಹಟ್ಟಿಯ ಇಮಾಮ್ ಸಾಬ್ ಪೀರ್ ಸಾಬ್ ಅಕ್ಸರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು. ಬೈರನ್ಹಟ್ಟಿಯ ಇಮಾಮ್ ಸಾಬ್, ಪೀರ್ ಸಾಬ್ ಅಕ್ಸರ್ ಮತ್ತು ಸಂಗಡಿಗರಿಂದ ಇನ್ನೊಂದು ಕರಡಿ ಮಜಲು.